ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ. ಅಕ್ಕ ನೋಡು, ತೋರ್ಸು. ವಾ, ನನ್ನ ಇಷ್ಟದ ಕಲರ್. ಯಾವಾಗ್ಲೂ ಶಾಪಿಂಗ್. ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ, ರೈಟ್? ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ, ನನ್ಗೆ ಗೊತ್ತಲ್ವಾ. ಆರ್ಬಿಐ ಹೇಳುತ್ತೆ, ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ. ಅನ್ನದಾನ, ವಿದ್ಯಾದಾನ, ರಕ್ತದಾನದಂತೆ ದೇಹದಾನವು ಒಂದು ಮಹತ್ವದ ದಾನ. ದಾನವಾಗಿ ಪಡೆದ ದೇಹವನ್ನು ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು ವೈದ್ಯಕೀಯ ಸಂಶೋಧನೆಗೆ ಬಳಸಿಕೊಳ್ಳುತ್ತವೆ. ಸರ್ಕಾರದಿಂದ ಮಾನ್ಯತೆ ಪಡೆದ ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳಲ್ಲಿ ದೇಹದಾನದ ಉಯಿಲನ್ನು ನೋಂದಾಯಿಸಬೇಕು. ವ್ಯಕ್ತಿ ಮರಣ ಹೊಂದಿದ. ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಆಕಾಶವಾಣಿ ಕಾರವಾರ ಯಕ್ಷಗಾನದ ಹಾಡುಗಳು. ಪ್ರಸಂಗ ಗಣಪತಿ ಕೌತುಕ, ಭಾಗವತರು ಗೋಪಾಲಕೃಷ್ಣ ಮಯ್ಯ, ಚಂಡೆ ಸುಕುಮಾರ ಬಲ್ಲಾಳ, ಮದ್ದಳೆ ಮರಿಮಯ್ಯ ಬಲ್ಲಾಳ, ನಿರೂಪಣೆ ರಾಮಚಂದ್ರ ಭಟ್ ಧರ್ಮದಡ್ಕ. ಕೇಳಿ ಗಣಪತಿ ಕೌತುಕ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು. ಬೆಳ್ಳಾರೆ ಮಂಜುನಾಥ ಭಟ್ಟರಿಂದ ರಚಿತವಾದ ಗಣಪತಿ ಕೌತುಕ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳು. ಮೊದಲಾಗಿ ಪರಮಪಾವನ ರಜತಗಿರಿಯಲ್ಲಿ. ಪರಮಪಾವನ ರಜತಗಿರಿಯಲ್ಲಿ Thank you. ಗಿರಿಜಯೋಡ ಕೈಲಾಸದಲ್ಲಿ ಹರ ಗಿರಿಜೆಯರು ಮೆರೆದಿರುವ ಸಂದರ್ಭ ಹರನು ತನೆಯರಾದ ಗುಹಾ ಗಣಪರನ್ನು ಕರೆದು ಭೂಪ್ರದಕ್ಷಿಣೆ ಮಾಡಿ ಯಾರು ಮೊದಲಾಗಿ ಬಂದು ಸೇರುವರು ಎಂದು ಶಿವನು ಹೇಳುವನು. ನವರೋಜು ಏಕತಾಳ ಕ್ಷಿಪ್ರದಿ ಲಾಲಿಪದೀಗ ಸುಬ್ರಹ್ಮಣ್ಯನು ಬಹಳ ಉಲ್ಲಸಿತನಾಗಿ ತಂದೆಗೆ ವಂದಿಸಿ ನವಿಲನ್ನೇರಿ ಹೊರಡುವುದು. ಕಾಂಬೋಜಿ ಜಂಪೆತಾಳ ಆ ಕ್ಷಿತಿಯ ಸುತ್ತಿನ ಮಗ ಗಣಪತಿಯು ಮಾತ್ರ ಎಲ್ಲಿಗೂ ಹೋಗದೆ ಅತಿ ಭಕ್ತಿಯಿಂದ ಹರ ಗಿರಿಜೆಯವರಿಗೆ ಮೂರು ಪ್ರದಕ್ಷಿಣೆ ಬಂದು ವಂದಿಸುವನು. ಹರನು ಸಂತಸಗೊಂಡು ಹರಸುವನು. ಹಿತದಿ ನಿಜ ಭಕ್ತಿಯಲಿ ಹಿತದಿ ನಿಜ ಭಕ್ತಿಯಲಿ ಹಿತದಿ ನಿಜ ಭಕ್ತಿಯಲಿ ವಂದಿಸುತ ಬೆನಕನು ಮತಿಯುದರು ಬಲವಂದು ಮೂರಾವರ್ತಿಯಲಿ ಬಲ ಬಂದು ಮೂರಾವರ್ತಿಯಳು ನಿಂದ ಹಿತದಿ ನಿಜ ಭಕ್ತಿಯಲಿ ತುಸು ಸಮಯ ಕಳೆಯಲಕ್ಕೆ ಸುಬ್ರಹ್ಮಣ್ಯನು ಭೂಪ್ರದಕ್ಷಿಣೆ ಹಾಕಿ ತಂದೆಯ ಹತ್ತಿರ ಬರುವನು. ಆ ಸಮಯದೊಳ ಆಯಾಸದಿ ಬಳಲುತ ಆ ಸಮಯದೊಳ ಆಯಾಸದಿ ಬಳಲುತ ಸಮಯ ದೊಳಾಯಾಸದಿ ಬಳಲುತ ಆಯಾಸದಿ ಬಳಲುತ ಆ ಷಣ್ಮುಖ ಬಂದ ಆ ಷಣ್ಮುಖ ಬಂದ ಭಾಷೆಯ ಸಲಿದಿಗೆ ನಾ ಭಾಷೆಯ ಸಲಿದಿಗೆ ಏಸು ಬಲಾಢ್ಯನು ಶ್ರೇಯ ಸಲಿಸಿಗೆ ಯೇಸು ಬಲಾಢ್ಯನು ಈಶನ ನೋಡಿದ ಆ ಸಮಯದೊಳಾಯಾಸದಿ ಬಳಲುತ ಆ ಷಣ್ಮುಖ ಬಂದ ಭಾಷೆಯ ಸಲಿಸಿಗೆ ಯೇಸು ಬಲಾಢ್ಯನು ಈಶನ ನೋಡಿ ಆಗ ಈಶ್ವರನು ಮಗು ನೀನು ಭೂಪ್ರದಕ್ಷಿಣೆಗೈದು ಬಂದಿರುವೆ ಆದರೂ ಗಣಪನೇ ಈ ಶ್ರೇಷ್ಠ ಕೆಲಸವನ್ನು ಅದಾಗಲೇ ಮಾಡಿ ಮುಗಿಸಿದ್ದಾನೆ ಎನ್ನುವನು. ಅದು ಹೇಗೆಂದರೆ ಕೇಳು. ಕಂದ ಕೋಪಿಸಲ್ಯಾಕೆ ಕಂದ ಕೋಪಿಸಲ್ಯಾಕೆ ಬೆನಗ ವಸುಂದರೆಯ ಚರಿಸಿರ್ಪ ಪುಣ್ಯವ ಕಂದ ತಂದೆ ತಾಯಂದಿರನೇ ಪೂಜಿಸು ತಿಂದು ಪಡೆದ ಕಂದ ಗೋಪಿಸಲ್ಯಾಕೆ ಕನಕವ ಸುಂದರಯ ಚರಿಸಿರ್ಪ ಪುಣ್ಯವ ಪಡೆದ ಕಂದ ಹೀಗೆ ಗಜಮುಖನು ಒಂದು ಚೌತಿಯ ದಿವಸದಲ್ಲಿ ಭಕ್ತರು ಇತ್ತಂತಹ ಭಕ್ಷ ಭೋಜನಾದಿಗಳನ್ನು ಸೇವಿಸಿ ಮೂಷಿಕ ವಾಹನನಾಗಿ ಬರುವಂತಹ ಸಮಯ ಆ ಹಾಡು ಹೀಗಿದೆ. ಬೇಗಡೆ ಅಷ್ಟತಾಳ ಮೊದಲ ಪೂಜೆಯ ಜಗದಿ ಕೊಂಬಾತ ಮೊದಲ ಪೂಜೆಯ ಜಗದಿ ಕೊಂಬಾತ ಆ ಪೂಜೆಯ ಜಗದಿ ಕೊಂಬಾತ ಗಣಾಘ ವಂದಿತ ಒದಗ ಜ್ಯೋತಿಯ ದಿನದಿ ವಿಖ್ಯಾತ ಗಣಾಶ ವಂದಿತ ಒದಗ ಜ್ಯೋತಿಯ ದಿನದಿ ವಿಖ್ಯಾತ ವಿಧ ವಿಧದೊಳರ್ಪಿಸಿದ ವಸ್ತುವ ಮೊದ ಮೊದಲು ಮೆಲು ತೆದ್ದು ಹರಸುತ ವಿಧ ವಿಧದೊಳಪ್ಪಿಸಿದ ವಸ್ತುವ ಮೊದ ಮೊದಲು ಮೆಲು ತೆದ್ದು ಹರಸುತ ಮುದಿ ಮೂಷಿಕ ತನ ಏರುತ ಸಕನ ಕೆಲವು ತಲೆಗಾದು ಭೂತೋದ ಮೊದಲ ಪೂಜೆಯ ಜಗದಿ ಕೊಂಬಾತ ಅಗನಾಶ ವಂದಿತ ಹೀಗೆ ಭೂಲೋಕದಲ್ಲಿ ಸಂಚರಿಸುತ್ತಾ ಇರಲು ವಾಹನವಾದ ಇಲಿಯು ಕೂಡ ಬಹಳ ಬಳಲಿ ಹೋಯಿತು. ಆಗ ಗಣಪನು ಸನಿಹದಲ್ಲೇ ಸರಿದು ಹೋಗುವ ಸರ್ಪವೊಂದನ್ನು ತನ್ನ ಉದರಕ್ಕೆ ಬಿಗಿಯುವನು. ಇನ್ನೂ ಮುಂದುವರಿಯುತ್ತಿರಲು ಕತ್ತಲಾವರಿಸಿಕೊಂಡು ಬಂತು. ಈ ಸನ್ನಿವೇಶದ ಒಂದು ಹಾಡು ಹೀಗಿದೆ: ಹಲ ಹಲವು ತಿನಸು ತಿಂಡಿಗಳ ಮೆಲುತಾಗ ತಲಿ ಬೇಗ ಹೊಲ ಬಗಾಣದೆ ಪತರು ಉದರ ಭಾರದಲ್ಲಿ ಉದರ ಭಾರದಲ್ಲಿ ಇಲೆಯೋ ಹೊತ್ತಿರದೆ ಪರಿತ ಬೀಸೆ ಬಳಿಕಲ್ಲಿ ವ್ಯಾಳನನು ಕಂಡು ಸೆಳೆಯುತ್ತುದರಕ್ಕೆ ಬಿಗಿದ ಚಳದಿ ಮುಂಕೊಂಡು ಬಳಿಕ ಬರುತ್ತಿರೆ ಕವಿದ ಕತ್ತಲೆಯ ನೋಡಿ ಕವಿದಿರೆ ಕತ್ತಲೆಯ ನೋಡಿ ಬೆಳಗಿರದಿ ಬೆನಕ ತಾ ಪತದಿ ಸುತ್ತಾಡಿ ಬೆಳಗಿರದೆ ಬೆನಕ ಪತದಿ ಸುತ್ತಾಡಿ ಬಳಲಿ ಬಿಸುಸಿದು ರವಿಯು ಅಸ್ತಮಿಸುತ್ತಿರೆ ಇತ್ತ ಶಶಿಯು ಉದಯಿಸುತ್ತಾ ಬರುವನು. ಅಸ್ತಮಿಸೆ ಪಶ್ಚಿಮದೊಳ ರವಿ ಅಸ್ತಮಿಸೆ ಪಶ್ಚಿಮದೊಳ ರವಿ ಅಸ್ತೇನೋತ ಶಶಿ ಬೆಳದಿಂಗಳೆನೂತ ಆ ಬಟ್ಟಗಾಗಿ ಆ ಸಮಯದಲ್ಲಿ ಗಣಪತಿಯು ಅವಸರದಿಂದ ಮೂಷಿಕವನ್ನೇರಿ ಗಮನಿಸಲಾಗಿ ಬಿದ್ದು ಬಿಡುವನು. ಇದನ್ನು ಆಗಸದಲ್ಲಿ ಚಂದ್ರನು ನೋಡಿ ಗೊಳ್ಳೆಂದು ನಕ್ಕು ಹಾಸ್ಯ ಮಾಡುವನು. ಹಬ್ಬದಿ ಕಡುಬನು ಕುಬ್ಬೆಲಿದಿಂದದು. ಹಬ್ಬದಿ ಕಡುಬನು ಗಣಪತಿಯು ಯಾರು ಈ ರೀತಿ ತನ್ನನ್ನು ತಮಾಷೆ ಮಾಡಿ ನಗುತ್ತಾ ಚಂದ್ರ ನೋಡುವುದು ಎಂದು ಆಗಸಕ್ಕೆ ತಲೆ ಎತ್ತಿ ನೋಡಲು ಚಂದ್ರನು ಬಾನಂಗಳದಲ್ಲಿ ನಗಾಡುತ್ತಿದ್ದಾನೆ. ಕೂಡಲೇ ಗಜಮುಖನಿಗೆ ಸಿಟ್ಟು ಬರುವುದು, ಕ್ರೋಧ ತಪ್ಪತನಾಗಿ ಶಾಪವನ್ನೇ ಕೊಟ್ಟು ಬಿಡುವುದು. ಈ ಸಂದರ್ಭದ ಹಾಡು ಹೀಗಿದೆ. ಇಷ್ಟಾಗಿ ನೇರ ಕೈಲಾಸಕ್ಕೆ ಬಂದು ತಂದೆಯ ಬಳಿ ನಡೆದ ಘಟನೆಯನ್ನು ಸವಿಸ್ತಾರವಾಗಿ ಹೇಳುವನು. ಎಂದು ಸುರಿ ರಜತಗಿರಿ ಗಂಧೈವಿ, ಎಂದು ಸುರಿ ರಜತಗಿರಿ ಗಂಧೈವಿ, ಇಂದು ಶುಭ ದಿನ ಆದರೂ ಇನ್ನು ಒಂದು ಶುಭ ದಿನ ಆದರೂ ಆ ಇಂದು ಹೀಯಾಳಿಸಲು ಇಂದು ಹೀಯಾಳಿಸಲು ನೊಂದಾಡಿದು ಎಲ್ಲ ಅಂದು ವಿಸ್ತರಿಸಿದೆ ಇಂದು ಶುಭ ದಿನವಾದರೂ ಇಂದು ಹೀಯಾಳಿಸಲು ನೊಂದಾಡಿದು ಎಲ್ಲ ಅಂದು ವಿಸ್ತರಿಸಿ ತಂದೆ ತಾಯಂದಿರಿಗೆ ವಂದಿಸಲು ಕಂದ ಗಜ ಮುಖ ಕೇಳು ಕಂದ ಗಜ ಮುಖ ಕೇಳು ನೊಂದುಕೊಳ್ಳದಿರು ಬರಿದೆ ಕುಂದ ಎಣಿಸಿರೆ ಶಾಪ ಅಂದದ ಗಾಲವಗೆ ಇಂದು ನೋಡದು ಫಲವ ಹೊಂದಿರುವ ಶಶಿ ಫಲವ ಹೊಂದಿರುವ ಶಶಿ ನಪದಿ ನಬದಿ ಮುಂದೆ ಸೇವ ಹರಿ ಸಿತಗಳೆಂದೆರಡು ಮುಖದಿ ಕಂದ ಗಜ ಮುಖ ಕೇಳು ಕೇಳು ಕಂದ ಕೊನೆಯದಾಗಿ ಮಂಗಳ ಪದ ಶ್ರೀ ದುರ್ಗಾ ಪರಮೇಶ್ವರಿಯೇ ನಮ ನಮಃ ಸರ್ವೇಶ್ವರಿ ನಿನ್ನನು ತೋಗದಿನು ತಿಸುವೆ ಪಾಲಿಸುವ ಭಯ ಈಶಗರತಿ ಸರ್ವೇಶ್ವರಿ ನಿನ್ನನು ತೋಗದಿನು ತಿಸುವೆ ಪಾಲಿಸುವ ಭಯ ಶ್ರೀ ದುರ್ಗಾ ಪರಮೇಶ್ವರಿಯೇ ನಮಃ ನಮಃ ನಮಃ ಪದ ನಂಬಿರೆ ಪ್ರಾಮರಿ ಕಣಿಪುರದರದ ಗೋಪಾಲನಿಗೆ ಮುನಿ ಜನವಾದಿತ ಮಾಧವಗೆ ಕನತರ ಮಹಿಮನ ಮನದೊಳು ನೆನೆಯುತ ಕನತರ ಮಹಿಮನ ಮನದೊಳು ನೆನೆಯುತ ಮಡಿಯುವೆ ಬಾಲ ಮುಕುಂದನಿಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ಜಯ ಮಂಗಲಂ ಜಯ ಮಂಗಲಂ ಕನದಳು ಪರಶೋಪಾಶಾಂಕುಶ ತರನಿಗೆ ಹರುಷದಿ ಬಗುತರ ಪೊರೆವಲಾಗೆ ಉರಗ ಭೂಷಣ ಕುಮಾರ ಗಜವದನನ ಭೂಷಣನ ಕುಮಾರ ಗಜವದನನ ಚರಣ ಕಮಲ ಕಾರತಿ ಎತ್ತಿರೆ ಆರತಿ ಬಳಗಿರೆ ಗಜಮುಖದ ಬಗೆ ಗಣಪತಿ Thank you. ಗಣಪತಿ ಕೌತುಕ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಗೋಪಾಲಕೃಷ್ಣಮಯ್ಯ, ಚಂಡೆ ಸುಕುಮಾರ ಬಲ್ಲಾಳ, ಮದ್ದಳೆ ಮರಿಮಯ್ಯ ಬಲ್ಲಾಳ, ನಿರೂಪಣೆ ರಾಮಚಂದ್ರ ಭಟ್ ಧರ್ಮದಡ್ಕ. ಕೇಳುಗರೆ, ಇದೀಗ ಕೃಷಿ ಮಾಹಿತಿ. ಕೇಳುಗರೆ, ನಿಂಬೆ ಹುಲ್ಲು ಅಥವಾ ಮಜ್ಜಿಗೆ ಹುಲ್ಲು, ಇದಕ್ಕೆ ನಿಂಬೆಯ ಪರಿಮಳ ಇರುವುದರಿಂದ ಇದಕ್ಕೆ ನಿಂಬೆ ಹುಲ್ಲು ಎನ್ನುವಂತಹ ಹೆಸರು ಬಂದಿದೆ. ಕೇರಳ ರಾಜ್ಯದಲ್ಲಿ ಹೇರಳವಾಗಿ ಬೆಳೆಯುವಂತಹ ಈ ಹುಲ್ಲನ್ನು ಚೊಮ್ಮಲಪುಲ್ಲು ಎನ್ನುವಂತಹ ಹೆಸರಿನಿಂದಲೂ ಕೂಡ ಕರೀತಾರೆ. ಇದರಿಂದ ದೊರಕುವಂತಹ ಎಣ್ಣೆಯನ್ನು ಈಸ್ಟ್ ಇಂಡಿಯನ್ ಲೆಮನ್ ಗ್ರಾಸ್ ತೈಲ, ಮಲಬಾರ್ ಅಥವಾ ಕೊಚ್ಚಿನ್ ಲೆಮನ್ ಗ್ರಾಸ್ ತೈಲ ಎನ್ನುವಂತಹ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಭಾರತದಲ್ಲಿ ಅಧಿಕವಾಗಿ ರಫ್ತಾಗ್ತಾ ಇರುವಂತಹ ಸುಗಂಧ ತೈಲಗಳಲ್ಲಿ ಇದಕ್ಕೆ ಪ್ರಮುಖವಾದಂತಹ ಸ್ಥಾನವಿದೆ. ಈ ಎಣ್ಣೆಯನ್ನು ಸುಗಂಧ ದ್ರವ್ಯಗಳು, ಸಾಬೂನು ಮತ್ತು ಕಾಂತಿವರ್ಧಕಗಳು ಮತ್ತು ಸೋಂಕು ನಿವಾರಕ ಔಷಧಿಗಳ ತಯಾರಿಕೆಯಲ್ಲಿಯೂ ಕೂಡ ಬಳಸಲಾಗುತ್ತದೆ. ಎಲ್ಲ ವಿಧವಾದಂತಹ ಮಣ್ಣಿನಲ್ಲಿಯೂ ಕೂಡ ಈ ಬೆಳೆ ಬೆಳೆಯುತ್ತದೆ. ಆದರೂ ಕೆಂಪು ಗೋಡು ಮಣ್ಣಿನಿಂದ ಜಂಬಿಟ್ಟಿಗೆಯಂತಹ ಮರಳು ಮಿಶ್ರಿತ ಗೋಡು ಮಣ್ಣು ಮತ್ತು ಕೆಂಪು ಮಣ್ಣುಗಳಲ್ಲಿ ಗೊಬ್ಬರದ ಅವಶ್ಯಕತೆ ಇದೆ. ಕಲ್ಲು ಮಣ್ಣು ಮತ್ತು ನೀರು ಬಸಿಯದೇ ಇರುವಂತಹ ಮಣ್ಣು ಇದಕ್ಕೆ ಸೂಕ್ತವಲ್ಲ. ಬೆಚ್ಚಗಿನ ಹೆಚ್ಚು ತೇವಾಂಶವನ್ನು ಹೊಂದಿರುವಂತಹ, ಹೆಚ್ಚು ಬಿಸಿಲು ಮತ್ತು ವರ್ಷವಿಡೀ ಹಂಚಿಕೆಯಾಗಿರುವಂತಹ ಮಳೆಯ ವಾತಾವರಣದಲ್ಲಿ ಈ ಹುಲ್ಲು ಚೆನ್ನಾಗಿ ಬರುತ್ತದೆ. ಮಳೆ ಕಡಿಮೆ ಇರುವಂತಹ ಪ್ರದೇಶದಲ್ಲಿ ನೀರಾವರಿ ಸೌಲಭ್ಯದೊಂದಿಗೆ ಇದನ್ನು ಬೆಳೆಯುವುದಕ್ಕೆ ಅವಕಾಶ ಇದೆ. ನಿಂಬೆ ಹುಲ್ಲಿನಲ್ಲಿ ಓಡಿ 10, ಓಡಿ 408, ಬಿಪಿಎಲ್ 38, ಆರ್ಆರ್ಐ 39, ಸಿಮಾ ಎಪಿ 48, ಕಾವೇರಿ ಮತ್ತು ಕೃಷ್ಣ ಎನ್ನುವಂತಹ ತಳಿಗಳು ಲಭ್ಯವಿವೆ. ಬೇಸಾಯ ಕ್ರಮಗಳ ಬಗ್ಗೆ ಹೇಳುವುದಿದ್ರೆ, ಈ ಹುಲ್ಲನ್ನು ಬೀಜ ಬಿತ್ತಿ ಅಭಿವೃದ್ಧಿಪಡಿಸಬಹುದು. ಕೆಲವೊಂದು ವೇಳೆ ಒಟ್ಲು ಪಾತ್ರೆಗಳಲ್ಲಿನ ಹುಲ್ಲಿನ ಬೇರುಗಳಿರುವ ತುಂಡುಗಳಿಂದ ಸಸಿಗಳನ್ನು ಬೆಳೆಸಿ ನಾಟಿ ಮಾಡುವುದು ಕೂಡ ಸಾಧ್ಯ ಇದೆ. ಒಳ್ಳೆಯ ಗುಣಮಟ್ಟದ ಎಣ್ಣೆ ಮತ್ತು ಇಳುವರಿಗೆ ಬೇರಿರುವ ತುಂಡುಗಳು ಅತಿ ಅವಶ್ಯ. ಮೇ ತಿಂಗಳ ಕಡೆಯ ವಾರದಲ್ಲಿ ಅಥವಾ ಜೂನ್ ತಿಂಗಳ ಮೊದಲ ವಾರದಲ್ಲಿ ನಾಟಿಯನ್ನು ಮಾಡಬಹುದು. ಅಕ್ಟೋಬರ್ ನವೆಂಬರ್ ತಿಂಗಳಿನಲ್ಲಿ ನೀರಾವರಿ ಸೌಲಭ್ಯ ಇರುವ ಕಡೆ ನಾಟಿ ಮಾಡಬಹುದು. ನಾಟಿಗೆ ಮುನ್ನ 1 ಚದುರ ಮೀಟರ್ ನೆಲವನ್ನು ಹದ ಮಾಡಿಕೊಂಡು ಸುಮಾರು 5 ಕಿಲೋದಷ್ಟು ಕುಟ್ಟಿಗೆ ಗೊಬ್ಬರವನ್ನು ಹಾಕಿ 2 ಅಡಿ ಅಂತರದಲ್ಲಿ ಗಿಡಗಳನ್ನು ನಾಟಿ ಮಾಡಬೇಕಾಗ್ತದೆ. ನಾಟಿಯಾದ ನಂತರ ಮಳೆ ಇಲ್ಲದೇ ಹೋದಲ್ಲಿ ದಿನ ಬಿಟ್ಟು ದಿನ 1 ತಿಂಗಳಾದರೂ ನೀರನ್ನು ಹಾಯಿಸಬೇಕು. ಹುಲ್ಲು ಬೇರು ಬೀಳುವವರೆಗೆ ಭೂಮಿಯನ್ನು ಕಳೆ ರಹಿತವಾಗಿ ಇಟ್ಟುಕೊಳ್ಳಬೇಕು. 4 ತಿಂಗಳ ನಂತರ ಮಧ್ಯಂತರ ಬೇಸಾಯ ಮಾಡಿ ಪ್ರತಿ ಕೊಯ್ಲಿನ ನಂತರ ಅಗತ್ಯ ಮಾಡುವುದರಿಂದ ಬೇರು ನೆಲದಿಂದ ಮೇಲೇಳುವುದನ್ನು ತಪ್ಪಿಸಬಹುದು. ಯಾವುದೇ ರೀತಿಯ ಕೀಟ ಮತ್ತು ರೋಗಬಾಧೆ ಅಷ್ಟಾಗಿ ಕಂಡುಬರುವುದಿಲ್ಲ. ಈ ಹುಲ್ಲು ಬಹುವಾರ್ಷಿಕ ಬೆಳೆಯಾದ್ರಿಂದ ನಾಟಿ ಮಾಡಿದ 5 ವರ್ಷಗಳವರೆಗೆ ಒಳ್ಳೆಯ ಇಳುವರಿಯನ್ನು ಕೊಡುತ್ತದೆ. ನೆಲಮಟ್ಟದಿಂದ ಸುಮಾರು 10 ಸೆಂಟಿಮೀಟರ್ ಎತ್ತರದಲ್ಲಿ ಹುಲ್ಲನ್ನು ಕತ್ತರಿಸಬೇಕು. ಮೊದಲ ವರ್ಷದಲ್ಲಿ 3 ಕೊಯ್ಲು ಮತ್ತು ಮುಂದಿನ ವರ್ಷಗಳಲ್ಲಿ 5-6 ಕೊಯ್ಲುಗಳನ್ನು ಮಾಡಬಹುದು. ನಾಟಿ ಮಾಡಿದ 90 ದಿವಸಗಳಲ್ಲಿ 2ನೇ ಕೊಯ್ಲನ್ನು ಮಾಡಬಹುದು. ಕೊಯ್ಲಾದ ನಂತರ ಎಲೆಗಳನ್ನು ನೆರಳಿನಲ್ಲಿಟ್ಟರೆ ಎಣ್ಣೆಯ ಗುಣಮಟ್ಟ ಮತ್ತು ಇಳುವರಿಯನ್ನು ಹೆಚ್ಚಿಸಬಹುದು. ಅನಂತರ ಹುಲ್ಲನ್ನು ಬಟ್ಟಿ ಇಳಿಸುವುದಕ್ಕೆ ಸಣ್ಣ ಸಣ್ಣ ಚೂರುಗಳಾಗಿ ಕತ್ತರಿಸಬೇಕು. ಪ್ರತಿ ಕೊಯ್ಲಿಗೆ 1 ಚದರ ಅಡಿ ಪ್ರದೇಶದಿಂದ ಸುಮಾರು 40-50 ಮಿಲಿಲೀಟರ್ನಷ್ಟು ಎಣ್ಣೆಯನ್ನು ಪಡೆಯಬಹುದು. ಇದರಲ್ಲಿ ಉಪಯುಕ್ತವಾದಂತಹ ಭಾಗಗಳು ತಂದರೆ, ಹುಲ್ಲು ಮತ್ತು ಹುಲ್ಲಿನಿಂದ ತಯಾರಿಸಿರುವಂತಹ ಎಣ್ಣೆ. ನಿಂಬೆ ಹುಲ್ಲಿನಲ್ಲಿ ಸಿಟ್ರಾಲ್ ಇರುವಂತಹ ರಾಸಾಯನಿಕ ಅಂಶ ಇರುತ್ತದೆ. ಅನೇಕ ಔಷಧೀಯ ಗುಣವನ್ನು ಈ ಎಣ್ಣೆಯು ಹೊಂದಿದೆ. ನಿಂಬೆ ಹುಲ್ಲಿನ ಎಣ್ಣೆಯ ಉಪಯೋಗದ ಬಗ್ಗೆ ಹೇಳುವುದಿದ್ರೆ, ಜೀರ್ಣಶಕ್ತಿ ಹೆಚ್ಚಿಸುವುದಕ್ಕೆ ಇದನ್ನು ಉಪಯೋಗಿಸಬಹುದು. ಚಹಾ ತಯಾರಿಸುವಾಗ ನಿಂಬೆ ಹುಲ್ಲನ್ನು ಹಾಕಿ ಕುದಿಸಿ ತಯಾರಿಸುವುದರಿಂದ ಜೀರ್ಣಶಕ್ತಿ ಹೆಚ್ಚುವುದರೊಂದಿಗೆ ನೆಗಡಿ, ಶೀತ, ಕೆಮ್ಮುಗಳಿಗೂ ಕೂಡ ಉತ್ತಮವಾದಂತಹ ಔಷಧಿಯಾಗ್ತದೆ. ಅಲ್ಲದೆ ಚಹಾಕ್ಕೂ ಕೂಡ ಒಳ್ಳೆಯ ಪರಿಮಳ ಉಂಟಾಗ್ತದೆ. ಮಕ್ಕಳಲ್ಲಿ ಅಜೀರ್ಣದಿಂದ ಉಂಟಾದಂತಹ ಹೊಟ್ಟೆ ನೋವು ಇದ್ದಲ್ಲಿ ನಿಂಬೆ ಹುಲ್ಲನ್ನು ಹಾಕಿ ಕುದಿಸಿದ ನೀರಿಗೆ ಹಾಲು ಸಕ್ಕರೆಯನ್ನು ಬೆರೆಸಿ ಕುಡಿಸಬೇಕು. 1-3 ವರ್ಷದ ಮಕ್ಕಳಿಗೆ 1 ಚಮಚ ದಿನಕ್ಕೆ 3 ಸಾರಿ, 3-6 ವರ್ಷದ ಮಕ್ಕಳಿಗೆ 2-3 ಚಮಚ 3 ಬಾರಿ ಕುಡಿಸಬೇಕು. ಮಕ್ಕಳಲ್ಲಿ ಸಣ್ಣ ಮಟ್ಟಿಗೆ ಜ್ವರ ಇರುವಾಗ ನಿಂಬೆ ಹುಲ್ಲು ಹಾಕಿ ತಯಾರಿಸಿರುವಂತಹ ಕಷಾಯಕ್ಕೆ 1/4 ಚಮಚದಷ್ಟು ಶುಂಠಿ ರಸ ಮತ್ತು ಬೆಲ್ಲ ಅಥವಾ ಸಕ್ಕರೆಯನ್ನು ಬೆರೆಸಿ ಕುಡಿಸಬಹುದು. ಚಿಕ್ಕ ಮಕ್ಕಳಿಗೆ 1 ಚಮಚ ಹಾಗೂ ದೊಡ್ಡ ಮಕ್ಕಳಿಗೆ 2-3 ಚಮಚವನ್ನು ಕುಡಿಸಬಹುದು. ಹೆಂಗಸರ ಮುಟ್ಟಿನ ಹೊಟ್ಟೆ ನೋವಿನಿಂದ ಬಳಲುವಂಥವರಿಗೆ ನಿಂಬೆ ಹುಲ್ಲಿನ ಕಷಾಯವನ್ನು ತಯಾರಿಸಿ 4-6 ಚಮಚದ ಕಷಾಯಕ್ಕೆ 1 ಚಿಟಿಕೆ ಕಾಳುಮೆಣಸಿನ ಪುಡಿಯನ್ನು ಬೆರೆಸಿ ಮುಟ್ಟಿನ ಸಮಯದಲ್ಲಿ 3 ದಿವಸ ದಿವಸಕ್ಕೆ 2 ಬಾರಿ ಕುಡಿಬೇಕಾಗ್ತದೆ. ಹೊಟ್ಟೆಯೊಬ್ಬರ ಹೊಟ್ಟೆ ನೋವು ಮತ್ತು ಎದೆಯುರಿ ಇರುವಾಗ ನಿಂಬೆ ಹುಳಿನ ಕಷಾಯವನ್ನು ತಯಾರಿಸಿ ಅದಕ್ಕೆ ಪುದೀನ ರಸ 1 ಚಮಚ, 1 ಚಿಟಿಕೆ ಕಾಳುಮೆಣಸಿನ ಪುಡಿ, 1 ಚಿಟಿಕೆ ಒಣ ಶುಂಠಿ ಪುಡಿ ಮತ್ತು ಸಕ್ಕರೆಯನ್ನ ಬೆರೆಸಿ ಕುಡಿಬೇಕು. ಇದನ್ನು 2-3 ಗಂಟೆಗಳಿಗೆ 1 ಸಾರಿ ಕುಡಿಯಬಹುದು. ಹೊಟ್ಟೆ ನೋವು ಮತ್ತು ವಾಂತಿಯಾಗ್ತಾ ಇದ್ದಲ್ಲಿ ನಿಂಬೆ ಹುಲ್ಲಿನಿಂದ ತಯಾರಿಸಿರುವಂತಹ ತೈಲವನ್ನು 1/2 ಲೋಟ ನೀರಿಗೆ 3-6 ಹನಿ ತೈಲವನ್ನು ಹಾಕಿ ಅದಕ್ಕೆ ಸಕ್ಕರೆಯನ್ನ ಬೆರೆಸಿ ಕುಡಿಯಬೇಕು. ಸಂಧಿವಾತ ಅಥವಾ ಸೊಂಟ ನೋವು ಇಂತಹ ಸಮಸ್ಯೆಗಳಿದ್ದಲ್ಲಿ ನಿಂಬೆ ಹುಲ್ಲಿನ ತೈಲವನ್ನು ಕೊಬ್ಬರಿ ಎಣ್ಣೆಯಲ್ಲಿ ಬೆರೆಸಿ ನೋವಿರುವ ಭಾಗದಲ್ಲಿ ಮಸಾಜ್ ಮಾಡಿಕೊಳ್ಬೇಕು. ಕಾಂತಿವರ್ಧಕವಾಗಿಯೂ ಕೂಡ ನಿಂಬೆ ಹುಲ್ಲಿನ ಎಣ್ಣೆಯನ್ನು ಉಪಯೋಗಿಸಬಹುದು. ವಾರಕ್ಕೆ 1 ಅಥವಾ 15 ದಿವಸಗಳಿಗೆ 1 ಸಾರಿ ನಿಂಬೆ ಹುಲ್ಲಿನ ತೈಲವನ್ನು ಮುಖಕ್ಕೆ ಹಚ್ಚಿಕೊಂಡು ಮೃದುವಾಗಿ ಬೆರಳುಗಳಿಂದ ಮಸಾಜ್ ಮಾಡಿಕೊಂಡು ಬಿಸಿ ನೀರಿಗೆ 1-2 ಹನಿ ನೀಲಗಿರಿ ತೈಲವನ್ನು ಹಾಕಿ ಹಬೆಯನ್ನು ತೆಗೆದುಕೊಳ್ಳಬೇಕು. ಇದರಿಂದ ಮುಖದಲ್ಲಿನ ಕೊಳೆ ಹೋಗಿ ಸ್ವಚ್ಛವಾಗುವುದೇ ಅಲ್ಲದೆ ಕಾಂತಿಯೂ ಹೆಚ್ಚಾಗ್ತದೆ. ಸ್ನಾನದ ಸಂದರ್ಭದಲ್ಲಿ ವಿಶೇಷವಾಗಿ ಚಳಿಗಾಲದಲ್ಲಿ ಬಿಸಿ ನೀರಿಗೆ 10 ಹನಿ ನಿಂಬೆ ಹುಲ್ಲಿನ ತೈಲವನ್ನು ಹಾಕಿ ಸ್ನಾನ ಮಾಡುವುದರಿಂದ ಚರ್ಮ ಒಡೆಯುವುದಿಲ್ಲ ಮತ್ತು ಮೈ ಸುಗಂಧಮಯವಾಗ್ತದೆ. ನಿದ್ರಾಹೀನತೆಯ ಸಮಸ್ಯೆ ಇರುವವರು ರಾತ್ರಿ ಹೊತ್ತು ತಲೆದಿಂಬಿಗೆ ನಿಂಬೆ ಹುಲ್ಲಿನ ಸುಗಂಧ ತೈಲವನ್ನು 5-6 ಹನಿಗಳಷ್ಟು ಸಿಂಪಡಿಸಿಕೊಂಡಲ್ಲಿ ಅದರ ಪರಿಮಳಕ್ಕೆ ಮನಸ್ಸು ಪ್ರಫುಲ್ಲಿತವಾಗಿ ನಿದ್ರೆಯು ತಾನಾಗಿಯೇ ಬರುತ್ತದೆ. ನೆಗಡಿ ಇರುವಾಗ ಕರವಸ್ತ್ರಕ್ಕೆ 3-4 ಹನಿ ನಿಂಬೆ ಹುಲ್ಲಿನ ತೈಲವನ್ನು ಸಿಂಪಡಿಸಿ ಆಗಾಗ ಮೂಸಿ ನೋಡ್ತಾ ಇದ್ದಲ್ಲಿ ಆರಾಮವೆನಿಸುತ್ತದೆ. ನಿಂಬೆ ಹುಲ್ಲಿನ ತೈಲ ತಯಾರಿಕೆ ಮಾಡುವಂತಹ ವಿಧಾನ ಅಂತಂದ್ರೆ, ಎಳ್ಳೆಣ್ಣೆ ಇಲ್ಲವೇ ಕೊಬ್ಬರಿ ಎಣ್ಣೆ 1 ಭಾಗ, ನಿಂಬೆ ಹುಲ್ಲಿನ ಕಷಾಯ 1 ಭಾಗ. ಇದರಲ್ಲಿ ನಿಂಬೆ ಹುಲ್ಲನ್ನು ತೊಳೆದು ಸ್ವಚ್ಛಗೊಳಿಸಿ ಸಣ್ಣಗೆ ಕತ್ತರಿಸಿಕೊಂಡು ನೀರಿನಲ್ಲಿ ಹಾಕಿ ಕುದಿಸಬೇಕು. ಈ ಕಷಾಯವನ್ನು ಕೊಬ್ಬರಿ ಎಣ್ಣೆ ಇಲ್ಲವೇ ಎಳ್ಳೆಣ್ಣೆಗೆ ಬೇಯಿಸಿ ಸಣ್ಣಗಿನ ಉರಿಯ ಮೇಲೆ ಕಾಯಿಸಬೇಕು. ಎಣ್ಣೆಯಲ್ಲಿನ ನೀರಿನ ಅಂಶ ಹೋಗುವವರೆಗೂ ಕಾಯಿಸಬೇಕು. 1 ಸೌಟಿನಲ್ಲಿ ಎಣ್ಣೆಯನ್ನು ಹಾಕಿ ಒಲೆಯ ಮೇಲಿಟ್ಟಾಗ ಅದರಲ್ಲಿ ಚಟ್ ಚಟ್ ಎನ್ನುವಂತಹ ಶಬ್ದ ಬಾರದೇ ಇದ್ದಲ್ಲಿ ಎಣ್ಣೆ ತಯಾರಾಗಿದೆ ಅಂತ ತಿಳ್ಕೋಬೇಕು. ಎಣ್ಣೆ ತಯಾರಾದ ಮೇಲೆ ಇಳಿಸಿ ಆರಿಸಿ ಶೋಧಿಸಿ ಬಾಟಲಿಯಲ್ಲಿ ತುಂಬಿಟ್ಟುಕೊಳ್ಬೇಕು. ಈ ಎಣ್ಣೆಯನ್ನು ಮಲಗುವ ಮುಂಚೆ ಚಳಿಗಾಲದಲ್ಲಿ ಕೈಕಾಲು ಮುಖಕ್ಕೆ ಹಚ್ಚಿ ಮೃದುವಾಗಿ ಮಸಾಜ್ ಮಾಡಿಕೊಳ್ಳುವುದರಿಂದ ಚರ್ಮ ಒಡೆಯುವುದಿಲ್ಲ. ಈ ತೈಲವನ್ನು ತಲೆಗೆ ಹಚ್ಚಿಕೊಳ್ಳುವುದರಿಂದ ತಲೆನೋವು ಕಣ್ಣುರಿ ಕಡಿಮೆಯಾಗ್ತದೆ, ಚೆನ್ನಾಗಿ ನಿದ್ರೆ ಬರ್ತದೆ. ಹಾಗೆ ಅಡುಗೆಯಲ್ಲಿಯೂ ಕೂಡ ನಿಂಬೆ ಹುಲ್ಲಿನ ಎಣ್ಣೆಯನ್ನ ಉಪಯೋಗಿಸಬಹುದು. ಟೀ ತಯಾರಿಸುವಾಗ ಅದಕ್ಕೆ ನಿಂಬೆ ಹುಲ್ಲನ್ನ ಬೆರೆಸಿ ಕುದಿಸಿದಲ್ಲಿ ಉತ್ತಮ ಪರಿಮಳ ಬರುವುದೇ ಅಲ್ಲದೆ ರುಚಿಕರವೂ ಕೂಡ ಆಗಿರುತ್ತದೆ. ಅಲ್ಲದೆ ಈ ಟೀ ಸೇವನೆಯಿಂದ ಜೀರ್ಣಶಕ್ತಿ ಹೆಚ್ಚುವುದೇ ಅಲ್ಲದೆ ನೆಗಡಿ, ಕೆಮ್ಮು, ಗಂಟಲು ನೋವಿಲ್ಲದಲ್ಲಿ ಔಷಧಿಯಾಗಿಯೂ ಕೂಡ ಕೆಲಸ ಮಾಡುತ್ತದೆ. ಅದೇ ರೀತಿಯಲ್ಲಿ ನಿಂಬೆ ಹುಲ್ಲನ್ನು ತೊಳೆದು ಸ್ವಚ್ಛಗೊಳಿಸಿ ಸಣ್ಣಗೆ ಹಚ್ಚಿಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಜೀರಿಗೆಯೊಂದಿಗೆ ಹುರಿದುಕೊಂಡು ತೆಂಗಿನ ತುರಿಯೊಂದಿಗೆ ರುಬ್ಬಿ ನಂತರ ಮೊಸರು ಇಲ್ಲವೇ ಮಜ್ಜಿಗೆಯಲ್ಲಿ ಬೆರೆಸಿ ಒಗ್ಗರಣೆ ಕೊಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸಿದರೆ ರುಚಿಕರವಾದಂತಹ ತಂಬುಳಿ ತಯಾರಾಗ್ತದೆ. ಬೇಸಿಗೆ ಕಾಲದಲ್ಲಿ ಇದಕ್ಕೆ ಹೆಚ್ಚಿನ ಮಹತ್ವ ಇದೆ. ಕೃಷಿ ಮಾಹಿತಿ ಕೇಳಿದಿರಿ. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ, ಸಿಂಪಡಣೆ 1, ಉಪಯೋಗ 2. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರೀಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. LIC ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. LIC ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ ಗಳೆಲ್ಲ. LIC ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು.